ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ಬೆಳೆಗೆ ಬರುವ ಕೆಂಪು ಮೂತಿ ಹುಳುಗಳ ಕುರಿತು ಶಿರಸಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರದ ಮುಖ್ಯಸ್ಥರಾಗಿರುವ ಡಾ ರೂಪಾ ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ನಮ್ಮ ಜಿಲ್ಲೆಯೊಳಗೆ ಅಡಿಕೆ ಅತ್ಯಂತ ಪ್ರಮುಖವಾದ ಆರ್ಥಿಕ ಬೆಳೆ. ಈ ಬೆಳೆಯಲ್ಲಿ ಅನೇಕ ರೀತಿಯ ಕೀಟಗಳು ಕಾಣಿಸ್ಕೊಳ್ತವೆ. ಅದರಲ್ಲಿ ಪ್ರಮುಖವಾಗಿ ಕೆಂಪು ಮೂತಿ ಹುಳು ಅನ್ನುವಂಥದ್ದು ಕೂಡ ಒಂದು. ಈ ಕೆಂಪು ಮೂತಿ ಹುಳು ಅದನ್ನ ಹೆಂಗೆ ಗುರುತಿಸ್ಬೇಕು, ಅದು ಯಾವ ರೀತಿ ಹಾನಿ ಮಾಡುತ್ತೆ, ಮತ್ತು ಗಿಡದ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ, ಯಾವ ಹಂತದಲ್ಲಿ ಬರುತ್ತೆ, ಏನು ಎಂತು, ಈ ವಿಷಯವನ್ನು ಈಗ ತಿಳಿಸಿಕೊಡಲಿಕ್ಕೆ ನಮ್ಮ ಶಿರ್ಷಿಯಲ್ಲಿರ್ತಕ್ಕಂಥ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರೂಪಾ ಎಸ್ ಪಾಟೀಲ್ ಅವರು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಡಾಕ್ಟರ್ ರೂಪಾ ಅವರು. ನಮಸ್ತೆ ಸರ್. ಈ ಕೆಂಪು ಮೂತಿ ಹುಳು, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜಿಲ್ಲೆಯೊಳಗೆ ಈಗ ಅಡಿಕೆ ಬೆಳೆಯ ಸ್ಥಿತಿಗತಿ ಏನಿದೆ ಅಂತ ಸ್ವಲ್ಪ ಹೇಳ್ತೀರಿ? ಅಡಿಕೆ ಹೇಳಬೇಕು ಅಂತಂದ್ರೆ ಸರ್, ಈಗ ಉತ್ತರ ಕನ್ನಡ ಜಿಲ್ಲೆಯ ಈ ಮಲೆನಾಡಿಗರದ ಒಂದು ಜೀವನಾಡಿ ಅಂತಾನೆ ಹೇಳ್ಬೋದು. ಏನಾಗಿದೆ ಅಂತಂದ್ರೆ, ಒಂದು ಅಂಕಿಅಂಶ ಹೇಳ್ತದೆ ಏನಪ್ಪ ಅಂತಂದ್ರೆ, ಈ ನಮ್ಮ ಜಿಲ್ಲೆನಲ್ಲಿ ಏನ್ ಸಿರ್ಸಿ ಸುಪಾರಿ ಅಥವಾ ಸಿರ್ಸಿ ಅಡಿಕೆ ಅಂತ ಏನ್ ಹೇಳ್ತಿದ್ದೋ ಅದಕ್ಕೆ ಜಿಯೋಗ್ರಫಿಕಲ್ ಟ್ಯಾಗ್ ಬಂದ್ಮೇಲೆ, GI ಟ್ಯಾಗ್ ಬಂದ್ಮೇಲೆ ಅಂತ ಸ್ಪೆಷಲ್ ಇದೆ. ಹೆಂಗೆ ಧಾರವಾಡಕ್ಕೆ ಪೇಡಾಗ್ ಬಂದಿದೆ, ಮೈಸೂರು ಸಾರಿ, ಮೈಸೂರು ಪಾಕಿ, ಹೇಗೆ ಎಲ್ಲ ಒಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಬಂದಿದ್ದು, GI ಟ್ಯಾಗ್ ಅಂತ ಬಂದಿದ್ದನು, ಅದೇ ತರನಾಗಿ ಈ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಅದು ಪ್ರಮುಖವಾಗಿ ಸಿರ್ಸಿ ಅಡಿಕೆಗೆ, ಸಿರ್ಸಿ ಸುಪಾರಿಗೆ GI ಟ್ಯಾಗ್ ಬಂದಿರೋದ್ರಿಂದ ಉತ್ತರ ಭಾರತದಲ್ಲಿ ನಮ್ಮ ಅಡಿಕೆಗೆ ಬಹಳಷ್ಟು ಬೇಡಿಕೆ ಇದೆ. ಮತ್ತೆ ಅಡಿಕೆ ಧಾರಣೆಯನ್ನು ಕೂಡ ನಾವು ನೋಡಿದ್ರೆ ತುಂಬಾ ವರ್ಷದಿಂದ ವರ್ಷಕ್ಕೆ ಅಡಿಕೆ ಧಾರಣೆಯಲ್ಲೂ ಕೂಡ ಸುಮಾರಷ್ಟು ಏರನ್ನೇ ಅದು ಕಾಣ್ತಾ ಇದೆ. ಅಡಿಕೆ ಬಗ್ಗೆ ಇನ್ನೂ ಹೇಳಬೇಕು ಅಂತಂದ್ರೆ, ಇಷ್ಟು ಆರ್ಥಿಕವಾಗಿ ಸಬಲರಾಗ್ಲಿಕ್ಕೆ ಈ ಅಡಿಕೆ ಭತ್ತವನ್ನ ನಾವು ಹೋಲಿಸಿ ನೋಡಿದಾಗ ಅಡಿಕೆಯಲ್ಲಿ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ಬೋದು ಅಥವಾ ಆರ್ಥಿಕವಾಗಿ ಗುಣಮಟ್ಟ ಹೆಚ್ಚಿಸ್ಕೊಳ್ಬಹುದು ಅನ್ನೋ ದೃಷ್ಟಿಯಿಂದ ಬಹಳಷ್ಟು ರೈತರು ಅಡಿಕೆ ಮಾಡಲಿಕ್ಕೆ ಅಥವಾ ತಮ್ಮ ಗದ್ದೆಗಳನ್ನ ಅಡಿಕೆ ತೋಟಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಕಷ್ಟು ಒಲವನ್ನ ತೋರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಸುಮಾರಷ್ಟು ಅರಣ್ಯ ಪ್ರದೇಶ ಇದೆ, ಸುಮಾರಷ್ಟು ಎನ್ಕ್ರೋಸ್ಡ್ ಲ್ಯಾಂಡ್ ಅಂತ ಹೇಳ್ತೀವಿ ಅಂತಂದ್ರೆ ಅನಧಿಕೃತವಾಗಿ ಸುಮಾರಷ್ಟು ಕಾಡನ್ನ ಕಡಿದ್ಬಿಟ್ಟು ಕೂಡ ಕಾಡಿನಲ್ಲಿ ಇರತಕ್ಕಂತ ರೈತರು ಕೂಡ ಅಲ್ಲೇನೂ ಕೂಡ ಸುಮಾರಷ್ಟು ಅಡಿಕೆ ಪ್ರದೇಶ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ತೋಟಗಾರಿಕಾ ಇಲಾಖೆಯಿಂದನೂ ಕೂಡ ಏರಿಯಾ ಎಕ್ಸ್ಪಾನ್ಷನ್ ಅಡಿಯಲ್ಲಿನೂ ಕೂಡ ಸುಮಾರಷ್ಟು ಅಡಿಕೆ ಪ್ರದೇಶ ವಿಸ್ತರಣೆಗೂ ಕೂಡ ಅವರು ಸಾಕಷ್ಟು ಸಹಾಯಧನವನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಏನಾಗ್ತಿದೆ ಅಂತಂದ್ರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆನಲ್ಲಿ ಅಡಿಕೆ ಪ್ರದೇಶ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಾನೆ ಕೂಡ ನಾವಿಲ್ಲಿ ಹೇಳ್ಬೋದು. ಈ ಸದ್ಯದ ಮಟ್ಟಿಗೆ ನಾವು ನೋಡೋದಾದ್ರೆ ಸುಮಾರು 31 ಹೆಕ್ಟೇರ್ ಪ್ರದೇಶದಲ್ಲಿ 31,295 ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅಂಕಿ ಅಂಶದ ಪ್ರಕಾರ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನ ಬೆಳಿಲಾಗ್ತಾ ಇದೆ. ಇದರ ಹಿಂದೆಗಡೆ ನಾವು ನೋಡಿದ್ರೆ ಕಳೆದ 5 ವರ್ಷದಿಂದ ಸುಮಾರು 10,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಪ್ರದೇಶ ವಿಸ್ತರಣೆ ಆಗಿದೆ ಅಂತ ಹೇಳ್ಬಿಟ್ಟು ತೋಟಗಾರಿಕಾ ಇಲಾಖೆಯ ಅಂಕಿ ಅಂಶಗಳು ಹೇಳ್ತವೆ. ಹಾಗಾಗಿ ನೀವು ಗುರುತಿಸಿದ ಹಾಗೆ ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ಅಡಿಕೆ ಬೆಳೆಗೆ ಯಾವ್ಯಾವ ಕೀಟ ಬರಬಹುದು ಅದನ್ನ ಸ್ವಲ್ಪ ಸಾಧ್ಯತೆ ಇದ್ರೆ? ಅಡಿಕೆ ಬೆಳೆಗೆ ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಅಡಿಕೆ ಬೆಳೆ ಬೆಳೀತಾ ಇದ್ದಾರೆ, ಬಟ್ ಒಂದೊಂದು ಪ್ರದೇಶ ಅದಕ್ಕೆ ಸೂಕ್ತ ಇಲ್ಲ ಅಂತ ಅಂದ್ರೂ ಕೂಡ, ನಾನು ಮೊದಲೇ ಹೇಳಿದ ಹಾಗೆ ಭತ್ತದ ಗದ್ದೆಗಳನ್ನ ಅಡಿಕೆ ಪ್ರದೇಶವಾಗಿ ಕನ್ವರ್ಟ್ ಮಾಡೋದ್ರಿಂದ ಅಥವಾ ಅದಕ್ಕೆ ಪರಿವರ್ತನೆ ಮಾಡೋದ್ರಿಂದ ಅಲ್ಲಿ ಬಸಿಗಾಲುವೆ ವ್ಯವಸ್ಥೆ ಚೆನ್ನಾಗಿರಲ್ಲ. ಈಗ ಜೌಗು ಪ್ರದೇಶದಲ್ಲೆಲ್ಲ ಭತ್ತ ಬೆಳೀತಾರೆ ನೀರು ನಿಂದ್ರಿಸಿ, ಅದು ಓಕೆ. ಬಟ್ ಅದ್ ಬಿಟ್ಟು ಹೊರತಾಗಿನೂ ಕೂಡ ಅಲ್ಲಿ ಭತ್ತ ಅಡಿಕೆ ಪ್ರದೇಶ ಮಾಡಿದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಏನಂತಂದ್ರೆ ಡ್ರೈನೇಜ್ ಅದು ಸರಿಯಾಗಿಲ್ಲ ಅಥವಾ ಬಸಿಗಾಲುವೆ ವ್ಯವಸ್ಥೆ ವೈಜ್ಞಾನಿಕವಾಗಿ ಸರಿ ಇಲ್ಲದೆ ಕಾರಣದಿಂದ ಅಡಿಕೆನಲ್ಲಿ ನಾವು ಪ್ರಮುಖವಾಗಿ ಬೇರ್ ಹುಳುವಿನ ಸಮಸ್ಯೆ, ಕೀಟಗಳ ವಿಷಯಕ್ಕೆ ಬಂದ್ರೆ ಬೇರ್ ಹುಳುವಿನ ಸಮಸ್ಯೆ ಬಹಳಷ್ಟು ಪ್ರಮುಖವಾದದ್ದು ಅಂತ ಹೇಳ್ಬೋದು. ಬರೀ ಬೇರ್ ಹುಳ ಆಯ್ತು, ಇದಾದ್ಮೇಲೆ ಏನಾಗುತ್ತೆ, ನಮ್ಮಲ್ಲಿ ಸಿಂಗಾರ ತಿಂತಕ್ಕಂತ ಹುಳುಗಳ ಬಾಧೆನೂ ಕೂಡ ನಮ್ಮಲ್ಲಿ ಇದೆ. ಅದು ಒಂದು ಪತಂಗ ಜಾತಿಗೆ ಸೇರಿದೆ. ಮತ್ತೆ ನಮ್ಮ ಮಲೆನಾಡು ಭಾಗದಲ್ಲಿ ಏನಾಗ್ತಿದೆ ಅಂತಂದ್ರೆ, ಈ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಆ ಟೈಮಲ್ಲಿ ಸ್ವಲ್ಪ ನಮ್ಗೆ ವಾತಾವರಣದಲ್ಲಿ ಉಷ್ಣಾಂಶ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ತಿಗಣೆಗಳ ಕಾಟನೂ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಪೆಂಟಾಟೋಮಿಟ್ ಬಗ್ ಅಂತ ಹೇಳ್ತೀವಿ. ಆ ತಿಗಣೆಗಳು ಆ ಟೈಮಲ್ಲಿ ತೊಟ್ಟಿನ ಭಾಗದಿಂದ ಅವು ರಸವನ್ನ ಹೀರ್ತವೆ. ಆಮೇಲೆ ಅದು ಕಾಯಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗೋದು ಮಳೆಗಾಲದ ನಂತರದಲ್ಲಿ, ಅಂತಂದ್ರೆ ಜುಲೈ ಆಗಸ್ಟ್ ತಿಂಗಳಲ್ಲಿ ಕಾಯಿಗಳು ಮಿಳ್ಳೆಗಳು ಉದುರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಕೀಟ ಅಂತಂದ್ರೆ ಕೀಟ ಅಲ್ಲದೆ ಮೈಟ್ಸ್ ಅಂತ ಹೇಳ್ತೀವಿ, ಮೈಟ್ ನುಷಿ ಅಂತ ನಾವಿಲ್ಲಿ ಹೇಳ್ತೇವೆ. ಸೊ ಅದನ್ನು ಕೂಡ ನಮಗೆ ಬೇಸಿಗೆ ಟೈಮಲ್ಲಿ ಈ ಮೈಟ್ ನುಷಿಗಳ ಬಾಧೆನೂ ಕೂಡ ನಮಗೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತದೆ. ಅದ್ರ ಹೊರತಾಗಿ ಸಣ್ಣ ಪುಟ್ಟ ರಸ ಹೀರುವ ಕೀಟಗಳು ನಮಗೆ ಸಸಿ ಮಡಿ ನಮಗೆ ನರ್ಸರಿಯಲ್ಲಿದ್ದಾಗ ಆ ಕೀಟಗಳ ಬಾಧೆ ಕಾಣಿಸ್ಕೊಳ್ತದೆ. ಮತ್ತೆ ಇತ್ತೀಚಿನ ಯಾವಾಗ ಜಾಸ್ತಿ ನಮ್ಮಲ್ಲಿ ಮಳೆ ಆಗ್ತದೋ ಆ ಟೈಮಲ್ಲಿ ಹಿಸ್ಕ ಅಂತ ಹೇಳ್ತಾರೆ, ಅಂದ್ರೆ ಸ್ನೇಲ್ಸ್ ಸ್ಲಗ್ಸ್ ಅಂತ ನಾವು ಹೇಳ್ತೀವಿ, ಇವೆಲ್ಲ ಬಸವನ ಹುಳ ಅಂತ ಕರೀತಾರೆ. ಅಂತ ಕೀಟಗಳ ಬಾಧೆನೂ ಕೂಡ ಇಲ್ಲಿ ಅಂದ್ರೆ ಆಡು ಭಾಷೆನಲ್ಲಿ ಅದಕ್ಕೆ ಹಿಸ್ಕ ಅಂತ ಅಂತಾರೆ. ಸೊ ಅದ್ರದ್ದು ಬಾಧೆನೂ ಕೂಡ ನಮಗೆ ಕಾಣಿಸುತ್ತೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದು ಏನಪ್ಪ ಅಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ಈ ಬನವಾಸಿ ಭಾಗದಲ್ಲಿ ಏನು ವರ್ಧಾ ನದಿ ಇದೆಯೋ ಆ ಇದರಲ್ಲಿ ಯಾರ್ಯಾರು ಅಡಿಕೆ ತೋಟಗಳನ್ನೆಲ್ಲ ಮಾಡಿದರೋ ಅಂತ ಪ್ರದೇಶ, ತಿಗಣಿ ಅನ್ನುವಂತಹ ಪ್ರದೇಶದಲ್ಲಿ ತೆಂಗಿಗೆ ಏನು ಪ್ರಮುಖವಾಗಿ ಕಾಡುತ್ತೋ, ಕೆಂಪು ಮೂತಿ ಹುಳ ಅಂತ ನಾವು ಹೇಳ್ತೀವಿ, ರೆಡ್ ಪಾಮ್ ವಿವಿಲ್ ಅಂತ ಹೇಳ್ತೀವಿ ಅದನ್ನ, ಆ ಕೀಟದ ಬಾಧೆ ಈ ಅಡಿಕೆಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಅದು ಬಾಧಿಸ್ತಾ ಇದೆ. ಇನ್ನು ಕೆಂಪು ಮೂತಿ ಹುಳದ ಬಗ್ಗೆ ಹೇಳ್ತಾ ಇದ್ದೇನೆ, ಇದು ಏನಿದು, ಯಾವ ರೀತಿ ಹಾನಿ ಮಾಡುತ್ತೆ ನಮ್ಮ ಅಡಿಕೆ ಬೆಳೆಗೆ? ಈ ಕೆಂಪು ಮೂತಿ ಹುಳ, ಇದಕ್ಕೆ ನಾವು ವೈಜ್ಞಾನಿಕವಾಗಿ ರಿಂಕೋಫೋರಸ್ ಫೆರುಗೈನಿಯಸ್ ಅಂತ ಹೇಳ್ಬಿಟ್ಟು ಇದಕ್ಕೆ ಹೇಳ್ತೀವಿ. ಇದು ಒಂದು ಕೊಲಿಯಾಪ್ಟರ ಗಣಕ್ಕೆ ಸೇರಿದ ಕೀಟ. ಕೊಲಿಯಾಪ್ಟರ ಅಂತಂದ್ರೆ ಬೀಟಲ್ಸ್ ಅಂತ ಹೇಳಿ ಹೇಳ್ತೀವಿ, ಅಥವಾ ದುಂಬಿ ಅಂತ ನಾವು ಹೇಳ್ಬೋದು. ಈ ಗಣಕ್ಕೆ ಸೇರಿದ ಒಂದು ಕೀಟ ಇದು. ಸೊ ಈ ದುಂಬಿ ಏನಪ್ಪಾ ಅಂತಂದ್ರೆ, ಇದು ಸುಮಾರು ಅಡಲ್ಟ್ ಅಥವಾ ಪ್ರೌಢ ದುಂಬಿ, ಇದು ಕೆಂಪು ಬಣ್ಣದ್ದಾಗಿರ್ತದೆ ಮತ್ತೆ ಸುಮಾರು ಒಂದು 30 cm ಅದು ಉದ್ದ ಇರ್ತದೆ. ಮತ್ತೆ ಬೆನ್ನಿನ ಮೇಲೆ ಬೆನ್ನು ಭಾಗ ಅಂತ ಹೇಳಲ್ಲ, ಅದಕ್ಕೆ ಥೊರಾಕ್ಸ್ ಅಂತ ಹೇಳ್ತೀವಿ ಅಥವಾ ಎದೆ ಭಾಗ ಅಂತ ನಾವೇನ್ ಹೇಳ್ತೀವಿ, ಆ ಭಾಗದ ಮೇಲೆ ನಾವಿಲ್ಲಿ ಕಪ್ಪು ಬಣ್ಣದ ಚುಕ್ಕೆಗಳನ್ನು ನಾವು ಕಾಣಬಹುದು. ಒಂದೊಂದ್ಸಲ 6, 5, 4, 3 ಆ ತರದ ಚುಕ್ಕೆಗಳನ್ನು ನಾವು ಕಾಣ್ತೇವೆ. ಮತ್ತೆ ಇದಕ್ಕೆ ಮೂತಿ ಹುಳ ಅಂತ ಯಾಕಂತಾರೆ ಅಂತಂದ್ರೆ, ಈ ಕೀಟದ ಮೂತಿ, ಈ ಕೀಟಕ್ಕೂ ಕೂಡ ಉದ್ದ ಚೂಪಾದಂತಹ ಒಂದು ಉದ್ದನಾದ ಮೂತಿ ಇರುತ್ತದೆ ತಲೆ ಭಾಗದಲ್ಲಿ, ಮತ್ತೆ ಸ್ವಲ್ಪ ಅದು ಬಾಗಿರುತ್ತದೆ. ಸೊ ಇದಕ್ಕೆ ಕೆಂಪು ಮೂತಿ ಹುಳ ಅಂತ ಕೂಡ ನಾವು ಇದಕ್ಕೆ ಹೇಳ್ತೇವೆ. ಮತ್ತೆ ಈ ಕೀಟದ ಬಗ್ಗೆ ನಾವು ಇನ್ನೂ ಹೇಳ್ಬೇಕಂತಂದ್ರೆ, ಈ ಕೀಟದಲ್ಲಿ ಪ್ರೌಢ ಕೀಟ ಏನು ಹಾನಿ ಮಾಡದೆ ಇದ್ರೂ ಕೂಡ ಇಲ್ಲಿ ಮರಿ ಹುಳ ಗಂಭೀರ ಸ್ವರೂಪದಲ್ಲಿ, ಅದೇ ಮರಿ ಹುಳದ ಹಂತವೇ ಇಲ್ಲಿ ಹಾನಿ ಮಾಡುವಂತ ಡ್ಯಾಮೇಜಿಂಗ್ ಸ್ಟೇಜ್ ಅಂತಂದ್ರೆ ಮರಿ ಹುಳ. ಅದಕ್ಕೆ ನಾವು ಗ್ರಬ್ಸ್ ಅಂತ ಹೇಳಿ ಹೇಳ್ತೀವಿ, ಅಂತಂದ್ರೆ ಬೇರೆ ಬೇರೆ ಗಣದ ಕೀಟಗಳಿಗೆ ಬೇರೆ ಬೇರೆ ತರ ಹೇಳಿದ್ರೆ ಇಲ್ಲಿ ಅದಕ್ಕೆ ಗ್ರಬ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅದಕ್ಕೆ ನಾವು ಮರಿ ಹುಳ ಅಂತ ಹೇಳ್ಬೋದು. ನಮ್ಮ ಸಮೀಕ್ಷೆ ಪ್ರಕಾರ ಸುಮಾರು 7-10 ವರ್ಷದೊಳಗಿನ ಅಡಿಕೆ ಗಿಡಗಳು ಈ ಕೀಟದ ಬಾಧೆಗೆ ಜಾಸ್ತಿ ಪ್ರಮಾಣದಲ್ಲಿ ಇವು ಬಾಧೆ ಒಳಗೊಳಪಡ್ತವೆ. ಮತ್ತೆ ನಾವು ನೋಡಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ರೈತರು ಒಂದು 2-3 ಅಡಿಕೆ ತೋಟಗಳನ್ನ ನಾವು ನೋಡಿದಾಗ ಸುಮಾರು 100ಕ್ಕಿಂತಲೂ ಹೆಚ್ಚು ಫಲ ಬಿಡತಕ್ಕಂತಹ ಅಡಿಕೆ ಮರಗಳನ್ನ ಕಳೆದುಕೊಂಡಂತಹ ನಿದರ್ಶನಗಳಿದ್ದಾವೆ. ಇದು ಹಾನಿ ಯಾವ ರೀತಿ ಮಾಡುತ್ತೆ? ಈ ಕೀಟದ ಹಾನಿ ತೆಂಗಿನಲ್ಲೇನ್ ಬೇರೆ ಅಲ್ಲ, ಅಡಿಕೆನಲ್ಲೇನ್ ಬೇರೆ ಇಲ್ಲ. ಇದು ಏನ್ ಮಾಡುತ್ತೆ ಅಂತಂದ್ರೆ, ಈ ಬರಿ ಹುಳುಗಳು ಕಾಂಡದ ಒಳಗಡೆ ಹೋಗಿ ಒಳಗಡೆ ಕೊರೆದು ಆ ಮೃದುವಾಗಿರ್ತಕ್ಕಂತ ಆ ತಿರುಳನ್ನು ನಾವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅಂತಂದ್ರೆ ಅಂಗಾಂಶಗಳನ್ನ ನಾವು ತಿನ್ಲಿಕ್ಕೆ, ಟಿಶ್ಯೂ ಪೋಷನ್ ಅಂತ ನಾವೇನ್ ಹೇಳ್ತೀವೋ ಆ ಭಾಗವನ್ನು ತಿಂತವೆ. ಹೀಗೆ ತಿಂದಾಗ ಏನಾಗುತ್ತೆ, ನಮಗೆ ಒಳಗಡೆ ಕೀಟದ ಬಾಧೆ ಇದ್ರೂ ಕೂಡ ಅದು ಹೊರಗಡೆ ಯಾವುದೇ ಆದಂತಹ ಅದು ಲಕ್ಷಣಗಳನ್ನ ಅದು ತೋರಿಸೋದಿಲ್ಲ. ಒಂದೊಂದು ಸಂದರ್ಭದಲ್ಲಿ ಈ ಕೀಟದ ಬಾಧೆಗೆ ಉಂಟಾದ ಮರಗಳಲ್ಲಿ ನಾವೇನ್ ನೋಡ್ಬೋದಪ್ಪ ಅಂತಂದ್ರೆ, ಚಿಕ್ಕ ಚಿಕ್ಕ ರಂಧ್ರಗಳನ್ನು ನಾವು ನೋಡಬಹುದು. ಆ ರಂಧ್ರಗಳಿಂದ ಗಂಪ್ ಊಸ್ ಆಗ್ತಾ ಇರ್ತದೆ, ಅಂದ್ರೆ ಅಂಟು ಪದಾರ್ಥ ಅದು ಸೋರ್ತಾ ಇರ್ತದೆ. ಮತ್ತೆ ಆ ಇದರಿಂದ ಇರೋದ್ರಿಂದನೂ ಕೂಡ ನಾವು ನೋಡ್ಕೊಂಡು ಅನ್ಕೊಳ್ಬಹುದು. ನಾವಲ್ಲಿ ಕಡ್ಡಿ ಹಾಕಿ ಏನೋ ನೋಡಿದಾಗ ಒಳಗಡೆ ನಮ್ಗೆ ರಂಧ್ರ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಹೀಗಾಗಿ ಈ ಕೀಟದ ಬಾಧೆ ಇದೆ ಅಂತ ತಿಳ್ಕೊಳ್ಬಹುದು. ಬಟ್ ಅಂದ್ರೂ ಕೂಡ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕೀಟದ ಎಲ್ಲಾ ಹಂತಗಳನ್ನು ಕೂಡ ಒಳಗಡೆನೆ ಇರೋದ್ರಿಂದ ಈ ಕೀಟದ ಬಾಧೆಗೊಳಗಾಗಿರ್ತಕ್ಕಂತಹ ಮರಗಳನ್ನಾಗಿರ್ಬೋದು ಅದನ್ನು ಗುರುಸೋದು ಬಹಳಷ್ಟು ಕಷ್ಟ ಅಂತಾನೆ ಹೇಳ್ಬೋದು. ಹಲವಾರು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಗೆ ಏನು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಏನು ಕಾಣಿಸೋದೇ ಇಲ್ಲ. ಒನ್ ಫೈನ್ ಡೇ ನಾವು ಹಂಗೆ ಹೇಳ್ತಾ ಇರ್ತೀವಿ, ಒಂದೇ ಒಂದು ದಿವಸ ಅದು ಮರ ಬಿದ್ದಾಗನೇ ನಾವು ನೋಡ್ತೀವಿ. ಅದರಲ್ಲಿ ಬಿಡಿಸ್ ನೋಡಿದಾಗ ಒಳಗಡೆ ಈ ಹುಳುವಿನ ಮರಿ ಹುಳುಗಳಾಗಿರ್ಬೋದು, ಮತ್ತೆ ಕೋಶಾವಸ್ಥೆನು ಕೂಡ ಅದು ತನ್ನ ಏನು ಪದಾರ್ಥವನ್ನ ಜಗದಿರುತ್ತೋ ಅದ್ರ ನಾರಿನಿಂದ ಅದು ಒಂಥರ ಕೋಶವನ್ನ ಕಟ್ಕೊಳ್ತೀವಿ. ಹೆಂಗೆ ರೇಷ್ಮೆ ಎಲ್ಲ ಯಾವ ತರ ಗೂಡು ಮಾಡ್ಕೊಳ್ಳುತ್ತೆ, ಇದು ಕೂಡ ಅದೇ ತರನಾಗಿ ಗೂಡುಗಳನ್ನ ಮಾಡ್ಕೊಳ್ಳುತ್ತೆ. ಮತ್ತೆ ಮೂತಿ ಹುಳುಗಳು ಇವನ್ನೆಲ್ಲನೂ ಕೂಡ ನಾವು ಹಾನಿಯಾಗಿರ್ತಕ್ಕಂತ ಕಾಂಡದೊಳಗಡೆ ಅಡಿಕೆ ಕಾಯಿದ್ರಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ಇದನ್ನ ಗುರುತಿಸೋದು ಹೇಗೆ, ಮತ್ತೆ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು, ಏನು ಹೇಗೆ ಮಾಡುದು? ಇದನ್ನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಹೇಳೋದಕ್ಕಿಂತ ಮುಂಚೆ ಅಥವಾ ಇದರ ನಿರ್ವಹಣಾ ಕ್ರಮಗಳನ್ನು ಹೇಳೋದಕ್ಕಿಂತ ಮುಂಚೆ ಈ ಕೀಟದ ಜೀವನ ಚಕ್ರವನ್ನು ತಿಳ್ಕೊಳ್ಳೋದು ಕೂಡ ಬಹಳಷ್ಟು ಮುಖ್ಯ. ಇಲ್ಲಿ ಇದೊಂದೇ ಕೀಟ ಅಂತಲ್ಲ, ನಾವು ಯಾವುದೇ ಕೀಟ ಆಗಿರ್ಲಿ ನಾವು ಮೊದಲು ಹೇಳ್ತೀವಿ ಕೀಟದ ಸ್ವಲ್ಪ ಜೀವನ ಚಕ್ರವನ್ನ ನಾವು ತಿಳ್ಕೊಂಡ್ರೆ ಯಾವ ಹಂತದಲ್ಲಿ ನಾವು ಕೀಟಗಳನ್ನ ಹಿಡಿದು ಅದರ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ತಿಳ್ಕೊಳ್ಬಹುದು. ಈ ಕೀಟದ ಜೀವನ ಚಕ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಹೆಣ್ಣು ದುಂಬೆ ಅಥವಾ ಫಿಮೇಲ್ ರೆಡ್ ಪಾಂಬ್ಯುಲಿ ಏನ್ ಮಾಡುತ್ತೆ ಅಂತಂದ್ರೆ ಮೃದು ಭಾಗದಲ್ಲಿ ಅಥವಾ ನಾವೇನಾದ್ರೂ ಗಾಯಗಳಾಗಿದ್ದ ತಂದಲ್ಲಿ ಹಂತ ಕಾಂಡದ ಭಾಗದ ಮೇಲೆ ಅದು ಸಣ್ಣ ತನ್ನ ಮೂತಿಯಿಂದ ಸಣ್ಣದಾದಂತಹ ರಂಧ್ರವನ್ನ ಕೊರೆದ್ಬಿಟ್ಟು ಆ ಗಾಯವಾದಂತಹ ಸ್ಥಳಗಳಲ್ಲಿ ಏನ್ ಮಾಡ್ತದೆ ಅದು ಮೊಟ್ಟೆಗಳನ್ನ ಅದು ಇಡುತ್ತದೆ. ಸೊ ಈ ಮೊಟ್ಟೆಯಿಂದ ಮೂರ್ನಾಲ್ಕು ದಿವಸದಲ್ಲಿ ಮರಿ ಹುಳುಗಳು ಹೊರಗೆ ಬಂದ್ಬಿಟ್ಟು ಅವು ಒಂಥರ ಬಿಳಿ ಬಣ್ಣದ ಮರಿ ಹುಳುಗಳು ಇರ್ತವೆ. ಸೊ ಇದಕ್ಕೆ ಕಾಲುಗಳು ಇರೋದಿಲ್ಲ. ಸೊ ಅವೇನ್ ಮಾಡ್ತವೆ ಅಂತಂದ್ರೆ ಒಳಗಡೆ ಕಾಂಡದ ಮೃದು ಭಾಗವನ್ನ ಕೊರೆದು ಒಳಗಡೆ ಅವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಅದರಲ್ಲೇ ಕೂಡ ಅದು ಅಭಿವೃದ್ಧಿ ಅನ್ನೋದು ಹೊಂದದೆ ಸುಮಾರು ಹಿಂಗೆ 36-78 ದಿವಸಗಳವರೆಗೆ ಅಂತಂದ್ರೆ ಒಂದು 2-2.5 ತಿಂಗಳು ಅಂತಾನೆ ಹೇಳ್ಬಹುದು. ಈ ತಿಂಗಳಲ್ಲಿ ಅದು ಕಂಪ್ಲೀಟ್ ಅದು ಕಾಂಡದ ಒಳಗಿನ ನಾರಿನ ಅಂಶವನ್ನ ಅದು ತಿಂದಾದ್ಮೇಲೆ ಅದರಲ್ಲೇ ಕೂಡ ಅದು ಕೋಶಾವಸ್ಥೆ ಹೋಗ್ತದೆ. ಕೋಶಾವಸ್ಥೆನು ಕೂಡ ಸಂಶೋಧನೆ ಪ್ರಕಾರ ಹೇಳೋದಾದ್ರೆ 12-20 ದಿವಸ ಅದು ಕೋಶಾವಸ್ಥೆ ಕಳೆದಾದ್ಮೇಲೆ ಅಥವಾ ಪ್ಯೂಪಲ್ ಸ್ಟೇಜ್ ಅಂತ ಹೇಳ್ತೀವಿ ಆಮೇಲೆ ಅದು ದುಂಬಿಯಾಗಿ ಅಥವಾ ಬೀಟಲ್ ಆಗಿ ಅದು ಪರಿವರ್ತನೆ ಆಗ್ತದೆ. ಸೊ ಹೀಗಾಗಿ ಈ ಮೂತಿ ಹುಳುವಿನ ಜೀವಿತಾವಧಿ ಸುಮಾರು 60-70 ದಿವಸ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಈಗ ಹತೋಟಿ ಮಾಡಬೇಕು ಅಂತೇಳಂದ್ರೆ ಒಂದೇ ರೀತಿಯಿಂದ ಸಾಕು ಅಥವಾ ಸಮಗ್ರ ಹತೋಟಿ ಪದ್ಧತಿಯನ್ನ ಅನುಸರಿಸಬೇಕು? ಈ ಕೀಟದ ಬಗ್ಗೆ ಬಂದಾಗ ನಾವು ಒಂದೇ ಹೌದು ಬರೀ ರಾಸಾಯನಿಕನ ಬಳಸಿ ಹತೋಟಿ ಮಾಡ್ತೀವಿ ಅನ್ನೋದು ತುಂಬಾ ತಪ್ಪಾಗ್ತದೆ. ಮತ್ತೆ ಮಾಡಿದ್ರು ಕೂಡ ತುಂಬಾ ಖರ್ಚಾಗುತ್ತದೆ, ಬಿಟ್ರೆ ಏನು ಅದು ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಸೊ ಈ ಕೆಂಪು ಮೂತಿ ಹುಳದ ಬಾಧೆನ ನಾವು ಹತೋಟಿ ಮಾಡ್ಬೇಕು ಅಂತಂದ್ರೆ ಇದನ್ನ ನಾವು ಸಮಗ್ರವಾಗಿನೇ ಹತೋಟಿ ಮಾಡ್ಬೇಕು. ಮೊದಲೇ ಹೇಳಿದಾಗ ಇದು ಹೊಸದಾಗಿ ಅಡಿಕೆನಲ್ಲಿ ಕಳೆದ 2 ವರ್ಷದಿಂದ ಕಾಣಿಸ್ಕೊಂಡಿರೋದ್ರಿಂದ ನಾವು ಏನು ತೆಂಗಿನ ಬೆಳೆನಲ್ಲಿ ಶಿಫಾರಸನ್ನ ಮಾಡಿದರೋ ಅದೇ ಹತೋಟಿ ಕ್ರಮಗಳನ್ನು ಅನುಸರಿಸಿದ್ರೆ ಇಲ್ಲೇನೂ ಕೂಡ ಅದು ಪರಿಣಾಮಕಾರಿಯಾಗಿ ಆಗ್ತದೆ. ಮೊದಲನೇದಾಗಿ ತೋಟದ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು, ಫೈಟೋಸ್ಯಾನಿಟೇಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಅಂತಂದ್ರೆ ನೈರ್ಮಲ್ಯತೆಯನ್ನು ನಾವು ಕಾಪಾಡಬೇಕು. ಮತ್ತೆ ಆದಷ್ಟು ನಾವು ಮುಂಜಾಗ್ರತೆಯನ್ನು ವಹಿಸಬೇಕು ಅಡಿಕೆ ಗಿಡಗಳಿಗೆ ಯಾವುದೇ ತರನಾದ ಹಾನಿ ಮಾಡದೇ ಇದ್ದಂಗೆ. ಮತ್ತೆ ಎರಡನೇದಾಗಿ ಈಗ ಏನಾದ್ರೂ ನಮ್ಗೆ ಗೊತ್ತಾಯ್ತಪ್ಪ ಕೆಂಪು ಮೂತಿ ಹುಳದ ಬಾಧೆಗೆ ಏನಾದ್ರೂ ಅಡಿಕೆ ಅಥವಾ ತೆಂಗು ಏನಾದ್ರೂ ತುತ್ತಾಗಿದೆ ಅಂತ ಆದ್ರೆ ನಾವು ಅದನ್ನ ಅಲ್ಲೇ ಬಿಡ್ದೇನೆ ಸೊ ಅದನ್ನ ನಾವು ಮರಗಳನ್ನ ತೆಗೆದುಹಾಕಿ ಅಥವಾ ಸುಟ್ಟು ಹಾಕ್ಬೇಕು. ಇದರಿಂದ ಏನಾಗುತ್ತೆ ಕೆಂಪು ಮೂತಿ ಹುಳದ ದುಂಬಿ ಆಗಿರ್ಬೋದು ಕೋಶ ಆಗಿರ್ಬೋದು ಮರಿ ಹುಳ ಆಗಿರ್ಬೋದು ಇವುಗಳನ್ನ ನಾವು ಸಾಯಿಸ್ದಂಗಾಗತ್ತೆ. ಮತ್ತೆ ಈ ಕೀಟ ಹೆಚ್ಚಿನ ಸಂಖ್ಯೆಯಲ್ಲಿ ಹರಡದೆ ಇರೋಕ್ಕೂ ಕೂಡ ಕಾರಣ ಆಗುತ್ತೆ. ಮತ್ತೆ ಏನಾಗುತ್ತೆ ಈ ಕೀಟ ಕಾಂಡದ ಮೇಲೆ ಮತ್ತೆ ಬೇರೆ ಏನಾದ್ರೂ ಗಾಯಗಳಾಗಿರ್ತಾವಲ್ಲ ಆ ಭಾಗದ ಮೇಲೆ ಅದು ಮೊಟ್ಟೆಗಳನ್ನ ಇಡೋದ್ರಿಂದ ನಾವು ಕಾಂಡದ ಮೇಲೆ ಅಥವಾ ಟಾರ್ ಆಗಿರ್ಬೋದು ಅಥವಾ ಸುಣ್ಣ ಆಗಿರ್ಬೋದು ಅದ್ರ ಜೊತೆಗೆ ಒಂದು ಕ್ಲೋರ್ಪೈರಿಫಾಸ್ ಅನ್ನುವಂತಹ ಕೀಟನಾಶಕ ಅದನ್ನ ಒಂದು 5 ಮಿಲಿನಷ್ಟು ಹಾಕಿ ನಾವು ಮಣ್ಣುಗಳಿಂದ ಏನಾದ್ರೂ ಗಾಯ ಆಗಿತ್ತು ಅಂತಾದ್ರೆ ಅಂತ ಸ್ಥಳಗಳಲ್ಲಿ ಅದನ್ನ ಆ ಮಿಶ್ರಣದಿಂದ ಮುಚ್ಚೋದ್ರಿಂದ ಈ ಕೀಟ ನಾವು ಮೊಟ್ಟೆ ಇಡೋದನ್ನ ಕೂಡ ನಾವಿಲ್ಲಿ ತಪ್ಪಿಸ್ಬಹುದು. ಮೋಹಕ ಬಲೆ ಅಂತವೇನಾದ್ರು ಹಾ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಸರ್ ಬೆಂಗಳೂರಲ್ಲಿ ಒಂದು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸಸ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ. ಮುಂಚೆ ಅದಕ್ಕೆ PDBC ಅಂತ ಕರಿತಾ ಇದ್ರು, ಪ್ರಾಜೆಕ್ಟ್ ಡೈರೆಕ್ಟರ್ ಬಯಾಲಜಿಕಲ್. ಅಂದ್ರೆ ನಮ್ಮ ಕೀಟಗಳ ಜೈವಿಕ ಹತೋಟಿಗೆ ಸಂಬಂಧಪಡ್ತಕ್ಕಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ಅಂತಾನೆ ಕೂಡ ನಾವಿಲ್ಲಿ ಹೇಳ್ಬೋದು. ಅಲ್ಲಿನ ವಿಜ್ಞಾನಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಮೋಹಕ ಬಲೆಗಳನ್ನ ಅವರು ಮೋಹಕ ಲ್ಯೂರ್ ಅನ್ನುವಂತ ಆಕರ್ಷಕ ವಸ್ತುವನ್ನ ಅವರು ಕಂಡಿಡಿದ್ದಾರೆ. ಯಾಕಂದ್ರೆ ನಾನು ಮುಂಚೆ ಹೇಳಿದ ಹಾಗೆ ಈ ಕೀಟ ಕೀಟದ ಎಲ್ಲಾ ಹಂತಗಳು ಕಾಂಡದ ಒಳಗಡೆನೆ ಇರೋದ್ರಿಂದ ಈ ಕೀಟವನ್ನು ಹೊರಗಡೆ ಗುರಿಸೋದು ತುಂಬಾ ಕಷ್ಟ. ಸೊ ಇಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಈ ಕೀಟಗಳನ್ನ ಅಂದ್ರೆ ದುಂಬಿಗಳನ್ನ ನಾವು ಆಕರ್ಷಣೆ ಮಾಡೋದ್ರಿಂದ ಸುಮಾರಷ್ಟು ಗಣನೀಯ ಪ್ರಮಾಣದಲ್ಲಿ ಈ ಹುಳುವಿನ ಮ್ಯಾನೇಜ್ ಅನ್ನ ನಾವು ಇಲ್ಲಿ ಮಾಡಬಹುದು. ಸೊ ಹೆಕ್ಟೇರಿಗೆ ಒಂದರಂತೆ ಮೋಹಕ ಬಲೆಗಳನ್ನ ಅಂದ್ರೆ ಬಕೆಟ್ ಟ್ರ್ಯಾಪ್ ಅಂತ ನಾವು ಇಲ್ಲಿ ಹೇಳ್ತೀವಿ. ಬೇರೆ ಬೇರೆ ತರದ ಮೋಹಕ ಬಲೆಗಳು ಮಾರ್ಕೆಟ್ ಅಲ್ಲಿ ಇದಾವೆ ಬೇರೆ ಬೇರೆ ಕೀಟಗಳಿಗೆ. ಬಟ್ ಆದ್ರೆ ಇಲ್ಲಿ ಕೆಂಪು ಮೂತಿ ಹುಳುವಿಗೆ ಸಂಬಂಧಪಟ್ಟಂತೆ ಬಕೆಟ್ ಟ್ರ್ಯಾಪ್ ಅಂತ ಹೇಳಿ ಸಿಗ್ತದೆ. ಸೊ ಆ ಮೋಹಕ ಬಲೆಗಳು ಆ ಬಲೆಗಳನ್ನ ನಾವು ಹಾಕೋದ್ರಿಂದ ಈ ಕೀಟದ ಪ್ರೌಢ ದುಂಬಿಗಳನ್ನ ನಾವಿಲ್ಲಿ ಹಿಡಿದು ನಾಶ ಮಾಡಬಹುದು. ಹೆಕ್ಟೇರಿಗೆ ಒಂದು ಸಾಕಾಗ್ತದೆ. ಸೊ ಈ ಬಕೆಟ್ ಟ್ರ್ಯಾಪ್ ಅಲ್ಲಿ ಏನಪ್ಪಾ ಅಂದ್ರೆ ಫುಡ್ ಅಟ್ರಾಕ್ಟೆಂಟ್ ಇರುತ್ತೆ. ಇಲ್ಲಿ ಬೇರೆ ಕೀಟಗಳಲ್ಲಿ ಏನಾಗುತ್ತೆ, ಒಂದೇ ಪರ್ಟಿಕ್ಯುಲರ್ ಸೆಕ್ಸ್ ಅಷ್ಟೇ ಅಟ್ರಾಕ್ಷನ್ ಆಗ್ತಾ ಇರ್ತವೆ. ಈಗ ಬೇರೆ ಕೀಟ ಅಂತ ಹೇಳ್ಬೇಕಂದ್ರೆ ಹೆಲಿಕೋವರ್ಪ ಆಗಿರ್ಬೋದು, ಪುಡಾಪ್ರ, ಬೇರೆ ಬೇರೆ ಕೀಟಗಳಿದ್ದಾವೆ. ಅಲ್ಲಂದ್ರೆ ಬರೀ ಗಂಡು, ಈಗ ಭತ್ತದಲ್ಲಿ ನಾವು ತಗೊಳ್ಳಿ, ಅಲ್ಲೆಲ್ಲ ಬರೀ ಗಂಡು ಪತಂಗಗಳು ಮಾತ್ರ ಆಕರ್ಷಣೆ ಆಗ್ತಾ ಇರುತ್ತೆ. ಬಟ್ ಇದು ಫುಡ್ ಲ್ಯೂರ್ ಇರೋದ್ರಿಂದ ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂತಹ ಆಕರ್ಷಕ ವಸ್ತು ಇರೋದ್ರಿಂದ ಇಲ್ಲಿ ಎರಡು ಗಂಡು ಮತ್ತೆ ಹೆಣ್ಣು ಎರಡೂ ದುಂಬಿಗಳನ್ನ ನಾವಿಲ್ಲಿ ಆಕರ್ಷಣೆ ಮಾಡಬಹುದು. ಅಂತ ಏನು ದುಂಬಿಗಳು ಬಕೆಟ್ ಬಲೆಗಳೊಳಗೆ ಬಿದ್ದಿರ್ತಾವಲ್ಲ ಅವನ್ನ ನಾವಿಲ್ಲಿ ತೆಗೆದು ನಾಶ ಮಾಡಬೇಕು. ಮತ್ತೆ ಇಷ್ಟೆಲ್ಲ ನಾವು ಮಾಡಿದ್ರು ಕೂಡ ಮತ್ತೆ ಇದನ್ನು ಸಾಮೂಹಿಕವಾಗಿ ಎಲ್ಲಾ ರೈತರು ಮಾಡಿದ್ರೆ ತುಂಬಾ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇದು ಮೋಹಕ ಬಲೆ ಹಾಕಿದಾಗ ಒಂದೇ ತೋಟದಲ್ಲಿ ಅಕ್ಕಪಕ್ಕದ ತೋಟದಲ್ಲಿನೂ ಕೂಡ ಏನಾದ್ರೂ ಬಾಧೆ ಇತ್ತು ಅಂತ ಆದ್ರೆ ಅಲ್ಲಿನೂ ಕೂಡ ಬರುವಂತ ಸಾಧ್ಯತೆಗಳು ಇರ್ತವೆ. ಸೊ ಹೀಗಾಗಿ ಆದಷ್ಟು ಈ ಮೋಹಕ ಬಲೆಗಳನ್ನ ಬಾರ್ಡರ್ಗೆ ಅಂತಂದ್ರೆ ತೋಟದ ಅಂಚಿಗೆ ಇದನ್ನ ಅಳವಡಿಸೋದು ಸೂಕ್ತ. ಅಂದ್ರೆ ಗಿಡಕ್ಕೆ ಕಟ್ಟಬಾರ್ದು, ಗಿಡಕ್ಕೆ ಕಟ್ಟಬಾರ್ದು ಸರ್, ಗಿಡಕ್ಕೆ ಕಟ್ಟಬಾರ್ದು. ಏನಾಗುತ್ತೆ ಅಂತಂದ್ರೆ ಗಿಡಕ್ಕೆ ಕಟ್ಟಿದಾಗ ಈಗ ನಮ್ ತೋಟದಲ್ಲಿ ಏನೋ ಇದೇನೋ ಇಲ್ಲೋ ಅಂತ ಹೇಳಿ ನೋಡ್ಕೊಳ್ಳಿಕ್ಕೆ ನಾವು ಹಾಕೋದು ಇದನ್ನ, ಮತ್ತೊಂದ್ಸತಿ ನಾವು ಮಾಸ್ ಟ್ರ್ಯಾಪಿಂಗ್ ಅಲ್ಲಿ ಅಂದ್ರೆ ಬಹಳಷ್ಟು ದುಂಬಿಗಳು ಇತ್ತು ಅಂತಂದ್ರೆ ಹಿಡಿಲಿಕ್ಕೂ ಕೂಡ ನಾವು ಇದನ್ನ ಹಾಕ್ತೇವೆ. ಬಟ್ ಒಂದೊಂದು ಸರ್ತಿ ಏನಾಗುತ್ತೆ ಅಂತಂದ್ರೆ ಬೇರೆ ತೋಟದಲ್ಲಿ ಅಥವಾ ಎಲ್ಲೋ ತೆಂಗಿನಲ್ಲೋ ಅಥವಾ ಅಡಿಕೆನಲ್ಲೋ ಈ ಕೀಟದ ಬಾಧೆ ಇತ್ತು ಅಂತ ಆದ್ರೆ ಅದನ್ನು ಕೂಡ ಅಟ್ರಾಕ್ಷನ್ ಆಗಿ ಬರ್ತದೆ. ಈಗ ನೋಡಿ ನಮ್ಮ ಆಫೀಸ್ ಅಲ್ಲಿ ನಾವು ಇಟ್ಟಿದ್ದೇವೆ, ಎಷ್ಟು ದುಂಬಿಗಳು ಬರ್ತವೆ ಅಂತಂದ್ರೆ ಬರೀ ಅಷ್ಟು ಅದು ಸೆನ್ಸಿಟಿವ್ ಇದೆ ಅಂತ ಹೇಳಿ ಅದು ಕೀಟ. ಸೊ ಹೀಗಾಗಿ ಅದನ್ನ ನಾವು ತೋಟದ ಅಂಚಿಗೆ ಹಾಕ್ಬೋದು. ಅಂಚಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ನಮ್ಮ ಬೆಳೆಗಳಿಗೆ ಅಷ್ಟೊಂದು ಅದು ಹಾನಿ ಮಾಡಲ್ಲ. ಅದಕ್ಕೆ ನಾವು ಇಲ್ಲಿ ಶಿಫಾರಸನ್ನು ಏನ್ ಮಾಡ್ತಾರೆ ಅಂತಂದ್ರೆ ಆದಷ್ಟು ತೋಟದ ಅಂಚಿಗೆ ನಾವಿಲ್ಲಿ ಮೋಹಕ ಬಲೆಗಳನ್ನ ಅಳವಡಿಸಬೇಕು. ಮತ್ತೆ ಕೀಟನಾಶಕದ ಬಗ್ಗೆ ನಾವಿಲ್ಲಿ ಹೇಳೋದಾದ್ರೆ ಮೊದಲನೇ ಅಂತೂ ಕೀಟನಾಶಕ ಹಾಕ್ಲಿಕ್ಕೆ ಆಗಲ್ಲ. ಬಟ್ ಆದ್ರೆ ಈ ಕೀಟದ ಬಾಧೆ, ಈ ಹುಳುವಿನ ಬಾಧೆ ಏನಾದ್ರೂ ಕಂಡು ಬಂತು ಅಂತ ಆದ್ರೆ ಇಮಿಡಾಕ್ಲೋಪ್ರಿಡ್ ಅನ್ನುವಂತಹ ಕೀಟನಾಶಕ, ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲ, ಇದು CPCRI ಕಾಸರಗೋಡು ಅಂತ ಇದೆ, ಕೇಂದ್ರೀಯ ಪ್ಲಾಂಟೇಶನ್ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬಿಟ್ಟು. ಸೊ ಅವರು ಶಿಫಾರಸು ಮಾಡಿರ್ತಕ್ಕಂತಹ ಕೀಟನಾಶಕ ಇದು. ಇಮಿಡಾಕ್ಲೋಪ್ರಿಡ್ ಅಥವಾ ಸ್ಪೈನೋಸೈಡ್ ಅನ್ನುವಂತಹ ಕೀಟನಾಶಕ ಅಥವಾ ಇಂಡಾಕ್ಸಾಕಾರ್ಬ್ ಅನ್ನುವಂತಹ ಕೀಟನಾಶಕವನ್ನ ನಾವಿಲ್ಲಿ ಕಾಂಡಕ್ಕೆ ಸೇರಿಸೋದ್ರಿಂದ ಈ ಕೀಟದ ಬಾಧೆನ ನಾವಿಲ್ಲಿ ತಡೆಗಟ್ಟಬಹುದು. ಇನ್ನು ಸೂಕ್ಷ್ಮಾಣು ಜೀವಿಗಳನ್ನ ಬಳಸಿ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯತೆ? ಸೂಕ್ಷ್ಮಾಣು ಜೀವಿಗಳ ಬಗ್ಗೆನೂ ಕೂಡ ಇಲ್ಲಿ ಅಷ್ಟೊಂದು ಸೂಕ್ತ ಆಗಲ್ಲ ಸರ್. ಯಾಕಂತಂದ್ರೆ ಈ ಕೀಟದ ಮೊದಲನೇ ಹೇಳಿದ ಹಾಗೆ ಎಲ್ಲಾ ಹಂತಗಳನ್ನು ಕೂಡ ಕಾಂಡದ ಒಳಗಡೆನೆ ಇರೋದ್ರಿಂದ ಇಲ್ಲಿ ಸೇರಿಸೋದು ತುಂಬಾ ಕಷ್ಟ ಆಗುತ್ತೆ. ಈಗ ನೋಡಿ ಅಡಿಕೆ ಬೇರುಳ, ಅಡಿಕೆ ಬೇರುಳ ಅಲ್ಲೇನೂ ಕೂಡ ಎಲ್ಲಾ ಹಂತಗಳು ಮಣ್ಣೊಳಗಡೆನೆ ಇರ್ತವೆ. ಆದ್ರೆ ನಾವು ಮಣ್ಣಿಗೆ ಸೂಕ್ಷ್ಮಾಣು ಜೀವಿಗಳನ್ನ ಸೇರಿಸಬಹುದು. ಉದಾಹರಣೆಗೆ ಮೆಟರೈಸಿಯಂ ಅನಿಸೋಪ್ಲಿ ಅಂತನ್ನುವಂತಹ ಒಂದು ಜೈವಿಕ ಕೀಟನಾಶಕ ಇದೆ. ಆ ಕೀಟನಾಶಕವನ್ನ ನಾವು ಮಣ್ಣಿಗೆ ಅದನ್ನ ಎರೆಹುಳು ಗೊಬ್ಬರದೊಟ್ಟಿಗೋ ಅಥವಾ ನಮ್ಮ ಕಾಂಪೋಸ್ಟ್ ಒಟ್ಟಿಗೋ ಬೆರೆಸಿ ಮಣ್ಣಿಗೆ ಹಾಕಿದಾಗ ಆ ಹುಳುಗಳು ಏನಾದ್ರೂ ಆ ಸೂಕ್ಷ್ಮಾಣು ಜೀವಿಯ ಸಂಪರ್ಕಕ್ಕೆ ಬಂದಾಗ ಅಲ್ಲಿ ಅದಕ್ಕೆ ಹುಳುಗಳಿಗೆ ರೋಗ ಬರ್ತದೆ. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಕೆಂಪು ಮೂತಿ ಹುಳುಗಳಿಗೆ ಇದು ಕಾಂಡದ ಒಳಗಡೆನೆ ಇರೋದ್ರಿಂದ ಆಗ್ತಾ ಇಲ್ಲ. ಬಟ್ ಆದ್ರೆ ಸಂಶೋಧನೆಗಳು ಏನ್ ನಡೀತಾ ಇದಾವೆ ಅಂತಂದ್ರೆ, ಒಂದ್ ವೇಳೆ ಅದು ಬಕೆಟ್ ಅಲ್ಲಿ ಏನಾದ್ರೂ ದುಂಬಿಗಳು ಬಕೆಟ್ ಅಲ್ಲಿ ಬಿದ್ದಾಗ ಅಲ್ಲಿ ಏನಾದ್ರೂ ದುಂಬಿಗಳಿಗೆ ಏನಾದ್ರೂ ಒಂದು ಎಂಟಮೋಪಥಜನಿ ಫಂಗೈ ಅಥವಾ ಏನಾದ್ರೂ ಜೈವಿಕ ಕೀಟನಾಶಕದ ಅದು ಸಂಪರ್ಕಕ್ಕೆ ಬರೋ ತರ ಮಾಡಿ ಮತ್ತೆ ಆ ತರದ ಸಂಶೋಧನೆಗಳು ನಡೀತಾ ಇದಾವೆ. ಅಷ್ಟೇ ಅಲ್ಲ, ಅಲ್ಲಿ ಮಾರ್ಕ್ ಅಂತ ನೀವೆಲ್ಲ ಕೇಳಿರ್ಬೋದು, ಬಾಬಾ ಅಟಾಮಿಕ್ ರಿಸರ್ಚ್ ಸ್ಟೇಷನ್ ಮುಂಬೈನವರು, ಅವರು ಕೂಡ ಒಂದು ಕಳೆದ 20 ವರ್ಷದಲ್ಲಿ ಒಂದು ಸಂಶೋಧನೆ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಅಡಿಕೆ ತೆಂಗಿನಲ್ಲಿ ಅವರು ಸಂಶೋಧನೆ ಕೈಗೊಂಡಾಗ ಈ ಗಂಡು ಹುಳುಗಳನ್ನೆಲ್ಲ, ಮೇಲ್ ಸ್ಟರೈಲ್ ಟೆಕ್ನಿಕ್ ಅಂತ ಹೇಳಿ ಒಂದೇ, ಗಂಡು ಹುಳುಗಳನ್ನೆಲ್ಲ ಸ್ಟರೈಲ್ ತರ ಮಾಡಿ ಅವು ಏನಾದ್ರೂ ಹೆಣ್ಣು ಒಟ್ಟಿಗೆ ಸಂಪರ್ಕಕ್ಕೆ ಬಂದಾಗ ಅವು ಮೊಟ್ಟೆ ಇಡದೆ, ಮೊಟ್ಟೆ ಇಟ್ಟರು ಕೂಡ ಅದರಿಂದ ಯಾವುದೇ ಮರಿಹುಳ ಬರದೇ ಇರೋ ತರ ಆ ತರದನ್ನು ಕೂಡ ಹಲವಾರು ಸಂಶೋಧನೆಗಳು ಮಾಡಿದ್ರು. ಬಟ್ ಅವೆಲ್ಲ ಏನಾಗಿದೆ ಅಂತಂದ್ರೆ ಅಷ್ಟೊಂದು ಸಕ್ಸಸ್ಫುಲ್ ಆಗಿಲ್ಲ. ಇಲ್ಲಿ ಈ ಕೀಟ ಫಸ್ಟ್ ಆಫ್ ಆಲ್ ಇದನ್ನ ಐಡೆಂಟಿಫೈ ಮಾಡೋದು ಅಥವಾ ಇದು ಇದೆ ಅಂತ ಹೇಳ್ಬಿಟ್ಟು ಗುರುಸೋದೇ ತುಂಬಾ ಕಷ್ಟ ಆಗಿರೋದ್ರಿಂದ ಸೊ ಇನ್ನೂ ಇದಕ್ಕೆ ಬಹಳಷ್ಟು ಸಂಶೋಧನೆಗಳು ಈ ನಿಟ್ಟಿನಲ್ಲಿ ಅಗತ್ಯ ಅಂತ ಕೂಡ ನಾ ಇಲ್ಲಿ ಹೇಳ್ಬೋದು. ಮತ್ತೆ ರೈತರು ಇನ್ನು ಏನು ಗಮನಿಸಬೇಕು? ಇಲ್ಲಿ ಗಮನಿಸಬೇಕಾದ ಅಂಶಗಳು ಕೆಂಪು ಮೂತಿ ಹುಳುಗಳಿಗೆ ಅಂತಂದ್ರೆ, ಮೊದಲನೇ ಹೇಳಿದ ಹಾಗೆ ಇದನ್ನ ತೆಂಗಿನ ಮರಕ್ಕೆ ಅಥವಾ ಅಡಿಕೆಗೆ ಇದನ್ನ ಕಟ್ಟಬಾರದು. ಮತ್ತೆ ಆದಷ್ಟು ನಾವು ತೆಂಗು ಮತ್ತೆ ಇಲ್ಲೆಲ್ಲ ಬುಡ ಬಿಡಿಸೋದು ಅಂತ ಎಲ್ಲ ಮೇಲ್ಗಡೆ ಅದೆಲ್ಲ ಹೆಡ ಎಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ, ಅದನ್ನ ಸ್ವಚ್ಛಗೊಳಿಸ್ತಾನೆ ಇರಬೇಕು. ಮತ್ತೆ ನಮ್ಮಲ್ಲಿ ಏನಾಗುತ್ತದೆ ಅಂತಂದ್ರೆ, ಈ ಭಾಗದಲ್ಲಿ ಅಡಿಕೆಗೆ ಬಡ್ ರಾಟ್ ಅಂತ ಹೇಳ್ತೇವೆ, ಸುಳಿಕೊಳೆ ರೋಗ ಅವೆಲ್ಲ ತುಂಬಾ ಬರ್ತದೆ. ಅಂತ ಸಂದರ್ಭದಲ್ಲಿ ಮತ್ತೆ ರೈನೋಸಿರೋಸ್ ದುಂಬಿ ಅಂತಾನು ಕೂಡ ಹೇಳ್ತಾರೆ, ಕುರುವಾಯಿ ಅಂತ ಇದಕ್ಕೆ ಇಲ್ಲಿ ಹೇಳ್ತಾರೆ. ಸೊ ಆ ತರದ ದುಂಬಿಯ ಬಾಧೆ ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೆ ಸರಿಯಾದ ಹತೋಟಿ ಕ್ರಮಗಳನ್ನ ಅನುಸರಿಸಬೇಕು. ಈಗ ನೋಡಿ, ಅದೇನಾದ್ರು ಬಡ್ ರಾಟ್ ಏನಾರು ಅಫೆಕ್ಟ್ ಆಗಿತ್ತು ಅಥವಾ ಈ ದುಂಬಿ ರೈನೋಸಿರೋಸ್ ದುಂಬಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನಾರು ಅಫೆಕ್ಟ್ ಆಗಿತ್ತು ಅಂತಂದ್ರೆ, ನಾವೇನಾರು ಅದನ್ನ ಹಂಗೆ ಬಿಟ್ರೆ ಆದ್ರೂ ಅದೇನ್ ಮಾಡುತ್ತೆ, ಇದನ್ನ ಅಟ್ರಾಕ್ಷನ್ ಮಾಡುತ್ತದೆ, ಸೆಕೆಂಡ್ ಆಗಿ ಮತ್ತೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ಸಾಕಷ್ಟು ಗಮನ ಹರಿಸಬೇಕು. ಮತ್ತೆ ನಮ್ಮ ಅಡಿಕೆ ತೋಟದಲ್ಲಿ ಸಾಮಾನ್ಯವಾಗಿ ಈ ಭಾಗದಲ್ಲಿ ತೆಂಗಿನ ಮರಗಳಿರೋದು ಸಾಮಾನ್ಯ, ಬಟ್ ನಾವು ಇಷ್ಟರವರೆಗೂ ಕೂಡ ಇದನ್ನ ತೆಂಗಿಗೆ ಸಂಬಂಧಪಟ್ಟಂತಹ ಕೀಟ ಅಂತಾನೆ ಕಲ್ತಿದ್ವಿ. ಬಟ್ ಕಳೆದ 2-3 ವರ್ಷಗಳಿಂದ ಇದೇನಾಗ್ತಿದೆ, ತೆಂಗಿನೊಟ್ಟಿಗೆ ಅಡಿಕೆನೂ ಕೂಡ ಅದು ಬಾಧಿಸ್ತಾ ಇರೋದ್ರಿಂದ, ಸೊ ನಾವು ಏನಾದ್ರೂ ತೆಂಗಿನ ಮರಗಳಲ್ಲಿ ಈ ಕೀಟದ ಬಾಧೆ ಇದೇನೋ ಇಲ್ಲ ಅಂತ ನೋಡಿ ಸೊ ಸೂಕ್ತ ಕ್ರಮಗಳನ್ನ ತಗೊಳ್ಬೇಕು. ಮತ್ತೆ ಆದಷ್ಟು ಕೂಡ ಅಡಿಕೆ ಮರಗಳಲ್ಲಿ ಏನಾದ್ರು ಬದಲಾವಣೆಗಳಾಗ್ತಾ ಇತ್ತು ಅಂತರೂ ಕೂಡ ಅದಕ್ಕೂ ಕೂಡ ಗಮನವನ್ನ ಹರಿಸಬೇಕಾಗ್ತದೆ. ಒಟ್ಟಾರೆ ರೈತರಿಗೆ ಏನ್ ಹೇಳ್ತೀರಿ? ರೈತರು ಆದಷ್ಟು ತಮ್ಮ ತೋಟಗಳಿಗೆ ಹೋದಾಗ ಈ ಏನಾದ್ರೂ ತಮ್ಮ ತೋಟದಲ್ಲಿ ಅಡಿಕೆಯಲ್ಲಿ ಏನಾದ್ರು ಬದಲಾವಣೆಗಳಾಗ್ತಾ ಇತ್ತು ಅಂತ ಅಂದ್ರೆ, ಸುಳಿಕೊಳೆ ರೋಗ ಏನಾದ್ರು ಬಂತು ಅದನ್ನ ತೆಗೆದು ಹಾಕುವಂತದ್ದು, ಬುಡ ಸ್ವಚ್ಛ ಮಾಡೋದು, ಮೇಲ್ಗಡೆ ಹೆಡಗಳನ್ನೆಲ್ಲ ಕ್ಲೀನ್ ಮಾಡಿ ಅದನ್ನ ಚೆನ್ನಾಗಿಟ್ಕೊಳ್ಳುವಂತದ್ದು, ತೋಟದ ನೈರ್ಮಲ್ಯತೆಯನ್ನ ಕಾಪಾಡೋದು, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಜಾಗರೂಕತೆಯನ್ನ ವಹಿಸಿ ತಮ್ಮ ಅಡಿಕೆಗಳನ್ನ ಆದಷ್ಟು ಆರೋಗ್ಯಯುತವಾಗಿ ಇಟ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಒಳ್ಳೆಯದು ಡಾಕ್ಟರ್ ರೂಪಾ ಪಾಟೀಲ್ ಅವರು ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರಿ. ಈ ಕೆಂಪು ಮೋತಿ ಹುಳು ನಮ್ಮ ಅಡಿಕೆ ತೋಟಕ್ಕೆ ಬಂದಾಗ ರೈತರು ಏನೇನು ಗಮನಿಸಬೇಕು, ಮತ್ತೆ ಅಲ್ಲಿ ಏನೇನು ಸಾಧ್ಯತೆಗಳು ಇದು ಹತೋಟಿ ಮಾಡಲಿಕ್ಕೆ, ಆ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ತೆ ಸರ್. ಥ್ಯಾಂಕ್ ಯು. ಶಿರಸಿಯ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೀಟಶಾಸ್ತ್ರದ ಮುಖ್ಯಸ್ಥರಾಗಿರುವ ಡಾ ರೂಪಾ ಎಸ್ ಪಾಟೀಲ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಪರ್ ಇನ್ ಘಾತಕ ರಸಾಯನ ಕೈಸೆ ಬಚಾ ಮತಲಬ್ ರೈಟ್ ಬೇಟಾ ತು ಜೊ ಯೇ ಅಂದಾಜುಂ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಭಾಯಿ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಗ್ ರಹಾ ದಿಖ್ಯು ಶುದ್ಧತಾ ಝಲಕ್ತಿ ಥಿ ಹಾ ಮಾಟಿ ಭೀ ತಾ ದುಖ್ ಔರ್ ಲೋಗ್ ಪಹಲೀ ವಾಲಿ ಬಾತ್ ಕಹಾ ಪರಂತು ಸಬ್ ಯೇ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕೆ ಸಾಥ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ಹೈ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹಾ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕೇ ದಿನ್ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ ರೈತರಿಗೆ ಸಲಹೆ ಮಣ್ಣಿನ ಸವಕಳಿ ಮತ್ತು ಮಣ್ಣಿನ ಅವನತಿಗೆ ದಾರಿ ಸಾವಿರಾರು ವರ್ಷಗಳ ಹಿಂದೆ ಮಣ್ಣಿನ ಗುಣಮಟ್ಟ ಹೇಗೆ ಒಂದು ಜೀವ ವೈವಿಧ್ಯತೆಯ ಮತ್ತು ಪ್ರಾಣಿಗಳ ಉಳಿವಿಗೆ ಕಾರಣವಾಯಿತೋ ಅದೇ ಫಲವತ್ತಾದ ಮೇಲ್ಮಣ್ಣು ಇಂದು ಹಲವಾರು ಸಸ್ಯವರ್ಗದ ಪ್ರಾಣಿಗಳ ಅಳಿವಿಗೆ ಕಾರಣವಾಗುತ್ತಿದೆ ಮುಂಗಾರು ಹಂಗಾಮಿನಲ್ಲಿ ಎಲ್ಲರಿಗೂ ಮುದ ನೀಡುವ ಮಳೆಯ ಹನಿಗಳು ರೈತರಿಗೆ ಪ್ರಮುಖ ಸಮಸ್ಯೆಯಾಗುವುದೇ ಅವು ತಮ್ಮೊಂದಿಗೆ ಮಣ್ಣನ್ನು ಕೊಂಡೊಯ್ಯುವಾಗ ಬೇಸಿಗೆಯನ್ನು ಕಳೆದು ಮಾಗಿ ಉಳುಮೆ ಮಾಡಿಸಿಕೊಂಡು ನಂತರದ ಬೆಳೆಗೆ ಮೈಯೊಡ್ಡಿ ನಿಂತ ಭೂಮಿಯನ್ನು ಮುಂಗಾರಿನ ಮಳೆಯ ಹನಿಗಳು ಅಪ್ಪಳಿಸಿದಾಗ ಉಂಟಾಗುವುದೇ ಮಣ್ಣಿನ ಸವಕಳಿ ಮಳೆಯ ಹನಿಗಳು ಗಂಟೆಗೆ 30 ಮೈಲಿ ವೇಗದಲ್ಲಿದ್ದಾಗ ಅದರ ಪ್ರಭಾವ ಹೇಗಿರುತ್ತದೆ ಎಂದರೆ ಅದು ಬಿತ್ತದ ಬೀಜದ ಜೊತೆಗೆ ಮಣ್ಣಿನ ಮೇಲ್ಪದರವನ್ನು ಕೊಚ್ಚಿಕೊಂಡು ಹೋಗುತ್ತದೆ ಮಳೆ ಹನಿಗಳಿಂದಾಗಿ ಬೇರ್ಪಟ್ಟ ಮಣ್ಣಿನ ಕಣಗಳು ಸುಲಭವಾಗಿ ಸವೆತಕ್ಕೆ ತುತ್ತಾಗುತ್ತವೆ ಯಾವುದೇ ಸಂರಕ್ಷಣಾ ಪದ್ಧತಿ ಅನುಸರಿಸದೇ ಇರುವ ಭೂಮಿಯಲ್ಲಿ ಪ್ರತಿ ವರ್ಷ ಪ್ರತಿ ಹೆಕ್ಟೇರಿನಿಂದ 40-80 ಟನ್ ಮಣ್ಣು ಹರಿದು ಹೋಗುತ್ತದೆ ಈ ಮಣ್ಣಿನ ಜೊತೆಗೆ ಅಮೂಲ್ಯವಾದ ಸಸ್ಯ ಪೋಷಕಾಂಶಗಳು ಕೂಡ ಪೋಲಾಗುತ್ತವೆ ಮಣ್ಣಿನ ಸವೆತವು ಮಣ್ಣಿನ ಅವನತಿಯ ಒಂದು ರೂಪವಾಗಿ ಮಣ್ಣು ಗಟ್ಟಿಯಾಗುವಿಕೆ ಸಾವಯವ ವಸ್ತುವಿನ ಇಳಿಮುಖ ಸವಳುತನ ಆಮ್ಲೀಯ ಮಣ್ಣು ಭೂಮಿಯ ಅಂತರ್ಜಲ ಮಟ್ಟದಲ್ಲಿ ಇಳಿತದ ತೊಂದರೆಗಳು ಉಂಟಾಗುತ್ತವೆ ಮಳೆಯಿಂದ ಉಂಟಾಗುವ ಸವೆತಗಳೆಂದರೆ ಮೊದಲನೆಯದಾಗಿ ಹಾಳೆ ಸವೆತ

20 ಮೊಬೈಲ್ ಸಂಖ್ಯೆ 9686668434 ಈ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಕಾರವಾರ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜನಪದ ಸಂಗೀತ ನಾಗಪ್ಪ ಸಣಗೂಸು ಗೌಡ ಮತ್ತು ಸಂಗಡಿಗರಿಂದ ಹಾಲಕ್ಕಿ ಸಂಪ್ರದಾಯದ ಪದಗಳು. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ. ಎದ್ದು ಅಗಲ ಮುನಿ ಎಡಗಲ ತಟ್ಟಲಿ ಮುದ್ದು ಸುರ್ಪಂದರ ವಿಠಲ ಸನಜಿಗಾರ ಸಿಕ್ಕವನೇರುವನೋ ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ. ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ, ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ. ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲ ಮುದ್ದು ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ರಂಗಯ್ಯ ತಯಾರು ಇಲ್ಲದೆ ಕೂಡಿದ, ರಂಗಯ್ಯ ತಯಾರು ಇಲ್ಲದೆ ಕೂಡಿದ. ದಾರಿಯ ನದಿಗಟ್ಟೆ ಹೋಯಿತು ಎನ ತಲೆ ಹೋರಾಟಗಳ ಮಾಡಿದ, ರಂಗಯ್ಯ ತ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯಲ್ಲ ಸಿಕ್ಕದೆ ಓಡುವನೋ. ರಂಗಯ್ಯ ಯಾರು ಇಲ್ಲದೆ ಕೂಡಿದ, ರಂಗಯ್ಯನು ಯಾರು ಇಲ್ಲದೆ ಕೂಡಿದ. ದಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತ್ತಾಗ ಹೋರಾಟಗಳ ಮಾಡಿದ, ರಂಗಯ್ಯ ಹೋರಾಟಗಳ ಮಾಡಿದ. ಸಿಕ್ಕವನೇಳುವನು ಅಮ್ಮನ ಕೈಯ ಸಿಕ್ಕದೆ ಓಡುವನು. ಸಣ್ಣು ಹೂಳಂದೆ ಗಂಡ ದಂಡಿಗೆ ಹೋದೋ, ಲಂದೆ ಗಂಡ ದಂಡಿಗೋದೋ. ಮಡದಿ ಸಣ್ಣು ಹೂಳಂದೆ ಗಂಡ ದಂಡಿಗೆ ಹೋದೋ, ಮಡದಿ ಸಣ್ಣು ಗಂಡ ದಂಡಿಗೋದೋ. ದಂಡಿಗೆ ಹೋಗುವಾಗೆ ಏನಾನೆಟ್ಟೇವಾದು, ಗಂಡ ಏನಾನೆಟ್ಟೇವಾದು, ಏನಾನೆಟ್ಟೇವಾದು ಗಂಡ ಬಾಳೆ ನೆಟ್ಟೇವಾದು. ಗಂಡ ಬಾಳೆ ನೆಟ್ಟೇವಾದು, ಏನಾನೆಟ್ಟ ಸಿಕ್ಕವನೇರುವನು ಅಮ್ಮನ ಕೈಯಲ್ಲಿ ಸಿಕ್ಕದೆ ಓಡುವನು ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ ಗಂಡವನೆಂದು ಬುದ್ಧಿ ಇಲ್ಲದೆ ಕೂಡಿದೆ ಎದ್ದು ಹೋಗಲ ಮುನ್ನ ಎಡಗಲ ತಟ್ಟಲು ಮುದ್ದು ಸಿಕ್ಕವನೇರುವನು ಸಿಕ್ಕವನೇರುವನು ಅಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇರುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು ಸಿಕ್ಕವನೇರುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು ಸಿಕ್ಕವನೇರುವನು ಅಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವನೇರುವನು ಅಮನ ಕೈಯ ಸಿಕ್ಕದೆ ಓಡುವನು ರಂಗಯ್ಯ ತಯಾರು ಇಲ್ಲದೆ ಕುಡಿದ ರಂಗಯ್ಯ ತಯಾರು ಇಲ್ಲದೆ ಕುಡಿದ ದಾರಿಯ ನದಿಗಟ್ಟೆ ಹೋಯಿತು ಎನ್ನ ತಲೆ ಹೋರಾಟಗಳ ಮಾಡಿದ ರಂಗಯ್ಯ ತ ಹೋರಾಟಗಳ ಮಾಡಿದ ಸಿಕ್ಕವನೇರುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು ರಂಗಯ್ಯ ಯಾರು ಇಲ್ಲದೆ ಕೂಡಿದ ರಂಗಯ್ಯನು ಯಾರು ಇಲ್ಲದೆ ಕೂಡಿದ ನಾರಿಯ ನೆಲೆಗಟ್ಟಿ ಹೋಗಿತ್ತು ಎನ್ನತಗ ಹೋರಾಟಗಳ ಮಾಡಿದ ರಂಗಯ್ಯ ಹೋರಾಟಗಳ ಮಾಡಿದ ಸಿಕ್ಕವನೇರುವನು ಅಮನ ಕೈಯ ಸಿಕ್ಕದೆ ಓಡುವನು ಸಣ್ಣು ಹೋಳಂದೆ ಗಂಡ ದಂಡಿಗೆ ಗೋದೋಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣು ಹೋಳಂದೆ ಗಂಡ ದಂಡಿಗೆ ಗೋದೋ ಮಡದಿ ಸಣ್ಣು ಗಂಡ ದಂಡಿಗೆ ಗೋದೋ ಗಂಡ ಏನ ನೆಟ್ಟೆವಾದು ಏನ ನೆಟ್ಟೆವಾದು ಗಂಡ ಬಾಳೆ ನೆಟ್ಟೆವಾದು ಸಿಕ್ಕವನೇರುವನು ಅಮನ ಕೈಯಲ್ಲ ಸಿಕ್ಕದೆ ಓಡುವನು ಸಿಕ್ಕವನೇರುವನು ಅಮನ ಕೈಯ ಸಿಕ್ಕದೆ ಓಡುವನು ಸಿಕ್ಕವ ನೇನುವನು ಅಮನ ಕೈಯ ಸಿಕ್ಕದೆ ಓಡುವನು. ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ, ಗಂಡವನೆಂಬ ಬುದ್ಧಿವಿಲ್ಲದೆ ಕೂಡಿದೆ. ಎದ್ದುವಗಲ ಮುನಿಯಡಗಲ ತಟ್ಟಲಿ ಮುದ್ದು ಸುರ್ಪಂದಾರ ವಿಠಲ ಸನಜಿಗಾರ ಸಿಕ್ಕವ ನೇರುವನೋ, ಸಿಕ್ಕವ ನೇರುವನೋ, ಅಮ್ಮನ ಕೈಯಲ ಸಿಕ್ಕದೆ ಓಡುವನೋ. ಎದ್ದು ಗಂಡವನೆಲ್ಲೋ ಬುದ್ಧಿ ಇಲ್ಲದೆ ಕೂಡಿದೆ,